ಸೋಮಯ್ಯವರ ಪತ್ನಿ ಲೋಕೇಶ್ ಸದಾನಂದ ಅವರ ತಾಯಿ ಲೀಲಾವತಿ ಅವರು ಇಂದು ನಿಧನರಾಗಿರುತ್ತಾರೆ. 75 ವರ್ಷ ಪ್ರಾಯದ ಲೀಲಾವತಿ ತವರು ಮನೆ ಕಡ್ಡ್ಯದ ಬೆಟ್ಟತ್ತೂರು. ಮೃತರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ನಡೆಯಲಿದೆ. ಬಲ್ಲಮಾವುಟಿ ಗ್ರಾಮದ ಅಪ್ಪ ಚಟ್ಟೋಳಂಡ ಜಪ್ಪು ಅವರ ಪತ್ನಿ ಪ್ರೇಮ 63ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದು, ಅಪ್ಪ ಚಟ್ಟೋಳಂಡ ಪ್ರೇಮ ಅವರ ಅಂತ್ಯಕ್ರಿಯೆ ನಾಳೆ 1 ಗಂಟೆಗೆ ಬಲ್ಲಮಾವುಟಿ ಗ್ರಾಮದ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027009. ಸುದ್ದಿ ಸಮಾಚಾರ ಓದಿನುಳು ಮಳುವಂಡ ಗಾಯನ ದಿನೇಶ್. ಸುದೀರ್ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಪೊಮ್ಮಕ್ಕ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆ, ವಾರ್ತಾ ಪಿಂಜ ಸಾರ್ವಜನಿಕ ಸಂಪರ್ಕ ಇಲಾಖೆ, ಪಿಂಜ ಜಿಲ್ಲಾ ಸ್ತ್ರೀಶಕ್ತಿ ಒಕ್ಕೂಟ ಅಯ್ಯಂಗಡ ಕೂಟ ಆದ್ಮೇಲೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆರ ಸಮರ್ಪಕ ಅನುಷ್ಠಾನ ಪಿಂಜ ಸಾರ್ವಜನಿಕರಂಗದಲ್ಲಿ ಅರಿವು ಕೊಂಡವಪ್ಪನಟ್ಲೆ ಜಿಲ್ಲೆಯ ಸುಮಾರೆಲ್ಲ ಜಾಗದಲ್ಲಿ ಈ ಅಭಿಯಾನಕ್ಕೆ ಸಂಚಾರಿ ವಾಹನ ಎಲ್ಇಡಿಲಿ ಮಾಹಿತಿ ಪ್ರದರ್ಶನ ನಡೆದಿದ್ದು ಗಾಂಧಿ ಮೈದಾನದಲ್ಲಿ ಇಂದು ಅಭಿಯಾನಕ್ಕೆ ಚಾಲನೆ ಕೊಡತ್ತೆ. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪಿಂಜ ಪೆರಿಯ ಸಿವಿಲ್ ನ್ಯಾಯಾಧೀಶಗಳಾದ ಸುಬ್ರಹ್ಮಣ್ಯ ಅವು ತಕ್ಕ ಬಂದಿತ್ತು. ಬಾಲ್ಯ ವಿವಾಹ ಪದ್ಧತಿ ಸಮಾಜ ಕಾಂಟಿನ ಓರು ಪಿಡುಗಾಯಿತುಂಡು, ಇದನ್ನ ಬೇರೆ ಸಮೇತ ನಿರ್ಮೂಲನೆ ಮಾಡೋಂಡು, ಅದಂಗಾಯಿತು ಸಾರ್ವಜನಿಕರಲ್ಲಿ ಅರಿವು ಕೊಂಡ ಬರೋಂಡು ಎಂದು ಅಣ್ಣಚ್ಚಿ. ಪೊಮ್ಮಕ್ಕ ಪಿಂಜ ಮಕ್ಕಳ ರಕ್ಷಣೆ ಪ್ರತಿಯೊಬ್ಬಂಡ ಆದ್ಯ ಕರ್ತವ್ಯ ಪಿಂಜ ಜವಾಬ್ದಾರಿ ಆಯಿತುಂಡು. ಅಂದನೇ ನಗರಸಭೆ ಅಧ್ಯಕ್ಷ ಅನಿತಾ ಪೂವಯ್ಯ ತಕ್ಕ ಬಂದಿತ್ತು. ಬಾಲ್ಯ ವಿವಾಹ ಪದ್ಧತಿ ಇನ್ನು ಜನರ ಸುಮಾರೆಲ್ಲ ಜಾಗದಲ್ಲಿ ನಡೆದೇ ಉಂಡು, ಅದಂಗಾಯ್ತು ಭೇಟಿ ಬಚಾವೋ ಭೇಟಿ ಪಡಾವೋ ಕೂಡನಕ್ಕೆ ಬೋರೆ ಬೋರೆ ಯೋಜನೆಯನ್ನ ಅನುಷ್ಠಾನಕ್ಕೆ ಕೊಂಡ ಬಂದಿತ್ತು ಎಂದು ಅಣ್ಣಚ್ಚಿ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೂಡನಕ್ಕೆ ಬೋರೆ ಬೋರೆ ಇಲಾಖೆಯ ಅಧಿಕಾರಿಯ ಹಾಜರಿಂಜತ್ತು. ಮರಿದಾಂಡ ಗ್ರಾಮ ಪಂಚಾಯತಿ ವ್ಯಾಪ್ತಿರ ಲೋಕೋಪಯೋಗಿ ಪಿಂಜ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಸುಮಾರು 2.50 ಕೋಟಿ ರೂಪಾಯಿಯತ್ರ ಬೋರೆ ಬೋರೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಕೆಜಿ ಬೋಪಯ್ಯ ಅವು ನಿನ್ನಾಂದ ಚಾಲನೆ ಕೊಡುತ್ತಿತ್ತು. ಸರ್ಕಾರ ಗ್ರಾಮೀಣ ಪ್ರದೇಶದ ರಸ್ತೆ, ಸೇತುವೆ, ವಿದ್ಯುತ್ ಸಂಪರ್ಕ, ಕುಡಿಯುವ ನೀರು ಇಂಥ ಅಭಿವೃದ್ಧಿಗೆ ಅರವತ್ತು ಕೊಡ್ತಿತ್ತು ಎಂದು ಅವು ಅಣ್ಣಚ್ಚಿ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಕೊಡವ ಪಾಜರ ಬೊಳಚಕ್ಕೆ ಕೊಡವ ತಕ್ಕಕ್ಕೆ ತಕ್ಕಾರ ಅನ್ನುವ ಕೊಡವ ಶಬ್ದಕೋಶ ಪುಸ್ತಕತ್ನ ತಯಾರು ಮಾಡಿತ್ತು. ಸುಮಾರು 7,000 ಶಬ್ದದ ಸಂಗ್ರಹ ಆಯ್ತುಳ್ಳ ಪುಸ್ತಕತ್ನ ಬಿಡುಗಡೆ ಕಾರ್ಯಕ್ರಮ ಮತ್ತೊಂದು 8ನೇ ನಾಳಾಂಕೆ ಚೌವಾಚೆ ಮಜ್ಜನತ್ರ ಮೀದ 3 ಗಂಟೆಗೆ ಮಡಿಕೇರಿ ಪತ್ರಿಕಾ ಭವನದಲ್ಲಿ ನಡಪಂದು ಅಕಾಡೆಮಿ ಅಧ್ಯಕ್ಷ ಅಮ್ಮಟಂಡ ಪಾರ್ವತಿ ಅಪ್ಪಯ್ಯ ಅರಿಚಿಟ್ಟಿತ್ತು. ಈ ಪುಸ್ತಕ ಕೊಡವ ಪಾಜ ಪಡಿಪಂಗಕ್ಕೂ ಅಧ್ಯಯನ ಮಾಡುವಂಗಕ್ಕೂ ಅವರ ಅನುಕೂಲ ಅಪ. ಕಾರ್ಯಕ್ರಮದ ಕೊರವು ಕಾರ್ಯಕ್ರಮ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವು ವಹಿಸ್ಯವ. ಶಬ್ದಕೋಶತ್ನ ಕೊಡವ ಅರಿಮಾ ವಿಮಿನ ಒಳದಿನ ಬೊವೇರೆಂಡ ಉತ್ತಯ್ಯ ಪಿಂಜ ತಂಗಮ್ಮ ಉತ್ತಯ್ಯ ಎಂಗ ಬಿಡುಗಡೆ ಮಾಡ್ಯವ. ಕಾರ್ಯಕ್ರಮದಲ್ಲಿ ಪೆರಿಯ ಸಾಹಿತಿ ಬಾಚರಣಿಯಿಂದ ಅಪ್ಪಣ್ಣ ಕೂಡನಕ್ಕೆ ಪುಸ್ತಕ ತಯಾರು ಮಾಡಿದ ಭಾಷಾ ತಜ್ಞಂಗ ಅಕಾಡೆಮಿಯ ಸದಸ್ಯಂಗ ಹಾಜರಿಪ್ಪ. ಕೇಂದ್ರ ಸರ್ಕಾರ ಹತ್ರ ಅದನ್ನೆಲ್ಲ ಕೂಡಿಗೆಲ್ಲ ಪುದಿಯದಾಯ್ತು. ಕಣ್ಣರ ಆಸ್ಪತ್ರೆ ತೊರಪಕ್ಕೆ ಕೂಡಿಗೆರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹತ್ರ ಪಕ್ಕ ಉಳ್ಳೋ ಖಾಲಿ ಜಾಗದನ್ನ ಮಡಿಕೇರಿ ಕ್ಷೇತ್ರದ ಹತ್ರ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಪರಿಶೀಲನೆ ಮಾಡಿಚಿ. ಕೇಂದ್ರ ಸರ್ಕಾರ ಸೂಚನೆ ಪೋಲೆ ಎಲ್ಲ ಸೌಕರ್ಯ ಉಳ್ಳೋ ಕಣ್ಣರ ಆಸ್ಪತ್ರೆಯನ್ನು ತೊರಪಕ್ಕೆ ಇಕ್ಕಾಕಲೆ ಸಂಬಂಧಪಟ್ಟ ಅಧಿಕಾರಿಯಕ್ಕೆ ಮಾಹಿತಿ ಕೊಡ್ತಿತ್ತು. ರಾಜ್ಯ ಮಟ್ಟದ ಅಧಿಕಾರಿಯ ಖುದ್ದಾಯಿತು ಪರಿಶೀಲನೆ ಮಾಡಿತ್ತು. ಪೂರ್ತಿ ವರದಿನ ಸರ್ಕಾರಕ್ಕೆ ಕೊಡ್ತಿತ್ತು ಅನ್ನೋದು ಯೋಜನೆಯನ್ನು ಅನುಷ್ಠಾನಕ್ಕೆ ಕೊಂಡಬಪ್ಪ ಅಂದ ಅವು ಅಣ್ಣಚ್ಚಿ. ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತಂಗಡ ಆಯೋಗದ ಅಧ್ಯಕ್ಷಗಳನ್ನ ಅಬ್ದುಲ್ ಅಜೀಮ್ ಅಯ್ಯಂಗ ಇದೇ ತಿಂಗಳ 8ನೇ ತಾರೀಕು ಕೊಡಗು ಜಿಲ್ಲೆಯ ಪ್ರವಾಸ ಮಾಡುವ ಅಂದ ಅಧ್ಯಕ್ಷಗಡ ಆಪ್ತ ಕಾರ್ಯದರ್ಶಿ ಅರಿಚಿಟ್ಟಿತ್ತು. ವಿದ್ಯುತ್ ಉತ್ಪರಣಾ ಕೇಂದ್ರ ತಂಜ ಪಾಂಜಿಪೊಪ್ಪ, ಕುಶಾಲನಗರ, ಸೋಮರ್ಪೇಟೆ, ಆಲೂರು, ಸಿದ್ದಾಪುರ, ಸುಂಟಿಕೊಪ್ಪ, ಪೊನ್ನಂಪೇಟೆ, ವಿರಾಜಪೇಟೆ, ಶ್ರೀಮಂಗಲ, ಮೂರ್ನಾಡು ಫೀಡರ್ಲು ತುರ್ತು ರಿಪೇರಿ ಪಣಿ ಉಳ್ಳನಗೊಂಡು ಕುಶಾಲನಗರ, ಕೂಡಿಗೆ, ನಂಜರಾಯಪಟ್ಟಣ, ಶುಂಟಿಕೊಪ್ಪ, ಚೆಟ್ಟಳ್ಳಿ, ಐಗೂರು, ಹೊಸಗುತ್ತಿ, ಕುಮಾರಳ್ಳಿ, ಶಾಂತಳ್ಳಿ, ಗೌಡಹಳ್ಳಿ, ಎಗಡೆಮನೆ, ಅಬ್ಬೂರುಕಟ್ಟೆ, ಮಾಲಂಬಿ, ಮಡಿಕೇರಿ, ಬೋಯಿಕೇರಿ, ಗಾಳಿಬೀಡು, ಮೇಕೇರಿ, ಕಡಗದಾಳು, ಸಂಪಾಜೆ, ಭಾಗಮಂಡಲ, ಪೊನ್ನಂಪೇಟೆ, ಗೋಡಿಕೊಪ್ಪ, ಹುದಿಕೇರಿ, ಪಾಲಿಬೆಟ್ಟ, ಶ್ರೀಮಂಗಲ, ಬಾಳೆಲೆ, ಕುಟ್ಟ, ಕಾನೂರು, ಬೀಶೆಟ್ಟಿಗೇರಿ, ಕಾಕಟ್ಟುಪರಂಬು, ಸಿದ್ದಾಪುರ, ಮೂರ್ನಾಡು, ನಾಪೋಕ್ಲು ಸುತ್ತಮುತ್ತ. ನಾಳೆ ಪೊಲಾಕ 10 ಗಂಟೆಯಿಂದ 25 ಗಂಟೆಗೆ ಕರೆಂಟ್ ಇಪ್ಲೈ ಎಂದು ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅರಿಚಿಟ್ಟಿತ್ತು. ಉತ್ತರಾಖಂಡ್ ರಾಜ್ಯದ ಡೆಹರಡೂನ್ಲುಳ್ಳ ರಾಷ್ಟೀಯ ಇಂಡಿಯನ್ ಮಿಲಿಟರಿ ಕಾಲೇಜ್ಲಿ 8ನೇ ಕ್ಲಾಸ್ ಪ್ರವೇಶಕ್ಕೆ ಆಮಕ್ಕ ಪಿಂಜ ಪೊಮ್ಮಕ್ಕೆ ಅರ್ಜಿ ಹಾಕಿತ್ತು. ಇಲ್ಲಿಕ್ಕೆ ಭೇಟಿ ಹತ್ರ ಸುದ್ದಿ ಸಮಾಚಾರ ತಂದತ್ತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಕ್ಲು. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದ್ತಾ ಇರೋ ಪುದೇ ನರವನ ಸ್ವಾತಿ ರಶೀದ್. ಜೊಂಪೆನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಹೀಗೆ ಬೇರೆ ಬೇರೆ ಇಲಾಖೆಗಳ ಕೂಡುಕುಟ್ಟಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅನುಷ್ಠಾನ ಮತ್ತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ವಿಡಿಯೋ ಆನ್ ವೀಲ್ ವಾಹನಲ್ಲಿ ಬಾಲ್ಯ ವಿವಾಹ ನಿಷೇಧ ಅಭಿಯಾನಕ್ಕೆ ನಗರದ ಗಾಂಧಿ ಮೈದಾನದಲ್ಲಿ ಇಂದು ಗಣ್ಯರು ಚಾಲನೆ ಕೊಟ್ಟರು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸುಬ್ರಹ್ಮಣ್ಯ ಮಾತಾಡಿ, ಬಾಲ್ಯ ವಿವಾಹ ಪದ್ಧತಿ ಸಮಾಜಕ್ಕೆ ಅಂಟಿರುವ ಪಿಡುಗು. ಇಂಥ ಪಿಡುಗನ ಬೇರು ಸಮೇತ ಕಿತ್ತು ಹಾಕೋಕ್ಕೂ, ಅದರಿಂದ ಈ ಪಿಡುಗನ ಹೋಗಲಾಡಿಸೋಕ್ಕೂ ಸಾರ್ವಜನಿಕರಿಗೆ ಈ ಕಾಯ್ದೆ ಬಗ್ಗೆ ಅರಿವು ಮತ್ತು ಜಾಗೃತಿ ಮೂಡಿಸೋದು ಅತ್ಯವಶ್ಯಕ ಅಂತ ಹೇಳ್ದು, ಹಾಗೆ ಮಹಿಳೆಯ ಮತ್ತು ಮಕ್ಕಳ ರಕ್ಷಣೆಗೆ ಪ್ರತಿಯೊಬ್ಬನ ಜವಾಬ್ದಾರಿ ಮತ್ತು ಕರ್ತವ್ಯ ಆಗಿದ್ದದೆ ಅಂತ ತಿಳಿಸಿದ್ದು. ನಗರಸಭೆ ಅಧ್ಯಕ್ಷರಾದ ಅನಿತಾ ಪೂವಯ್ಯ ಮಾತಾಡಿ, ಈ ಬಾಲ್ಯ ವಿವಾಹ ಪದ್ಧತಿ ಕೆಲವು ಕಡೆ ಜಾರಿಲಿದ್ದು ತಂದೆ ತಾಯಿಗ ಹೆಣ್ಣು ಮಕ್ಕ ಹೊರೆ ಅಂತ ತಿಳಿದು ಬೇಗ ಮದುವೆ ಮಾಡ್ತಿದ್ದು, ಆದರೆ ಈಗ ಕಾಲ ಬದಲಾಗಿದ್ದು ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆ ಸೇರಿದಂಗೆ ಸುಮಾರು ಯೋಜನೆಗ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಜಾರಿ ಮಾಡಿಡು ಅಂತ ತಿಳಿಸಿದ್ದು. ಈ ಹೊತ್ತಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶ್, ಜಿಲ್ಲಾ ಪಂಚಾಯತಿ ಸಿಒ ಬನ್ವರ್ ಸಿಂಗ್ ಮೀನಾ ಸೇರಿದಂಗೆ ಮುಖ್ಯ ಭಟ್ಟವು ಹಾಜರಿದ್ದು. ಶ್ರೀಮಂಗಲ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಬಾಡಿಲಿ ವಿದ್ಯುತ್ ಮಾರ್ಗದ ಭೂ ಪರಿಹಾರದ ಭೂರಭಾವಿ ಸಭೆ ಜಿಲ್ಲಾಧಿಕಾರಿಗಳ ಮುಂದಾಳತ್ವದಲ್ಲಿ ನಿನ್ನೆ ನಡೆದು, ಇವು ಮಾತಾಡಿ, ಶ್ರೀಮಂಗಲಲ್ಲಿ ಅನುಷ್ಠಾನಗೊಳಿಸಿಕೆ ಉದ್ದೇಶಿಸಿರುವ 66 KV ವಿದ್ಯುತ್ ಮಾರ್ಗದ ಭೂ ಮಾಲೀಕರಿಗೆ ಸರ್ಕಾರದ ಪರಿಹಾರ ಕೊಟ್ಟವೆಂತ ತಿಳಿಸಿದ್ದು, ಈಗಾಗಲೇ 33 KV ಇರುವ ವಿದ್ಯುತ್ ಮಾರ್ಗನ 66 KV ಜಾಸ್ತಿ ಮಾಡಿಕೆ ತೀರ್ಮಾನ ತಗೊಂಡಿದ್ದು ವಿದ್ಯುತ್ ಸಮಸ್ಯೆ ಪರಿಹರಿಸಿಕೆ ಕ್ರಮ ಕೈಗೊಂಡವೆ. ಇದರಂಗೆ ಪೊನ್ನಂಪೇಟೆ ಕಡೆಯಿಂದ ಹಾದು ಬರುವ ಮಾರ್ಗದ ಭೂ ಮಾಲೀಕರಿಗೆ ಪರಿಹಾರ ಕೊಡಿಕೆ ಯೋಜನೆ ರೂಪಿಸಿದ್ದು ಅರಣ್ಯ ಕೃಷಿ ಇಲಾಖೆ ಕಡೆಯಿಂದ ಮಾಹಿತಿ ಪಡೆದು ನಿರ್ಧರಿಸುವೆ. ಹಂಗೆ ಆದಷ್ಟು ಬೇಗ ಇನ್ನೊಂದು ಸಭೆ ನಡೆಸಿ ಪರಿಹಾರದ ಮೊತ್ತ ತಿಳಿಸುವೆ ಅಂತ ಹೇಳ್ದು. ವಿದ್ಯುತ್ ವಿತರಣಾ ಕೇಂದ್ರ ಮತ್ತು ಮಾರ್ಗಲ್ಲಿ ತುರ್ತು ಕೆಲಸ ಇರೋದ್ರಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ 8:55 ಮುಟ ಕುಶಾಲನಗರ, ಸೋಮರಪೇಟೆ, ಆಲೂರು, ಸಿದ್ದಾಪುರ, ಶುಂಠಿಕೊಪ್ಪ, ಮಡಿಕೇರಿ, ಪೊನ್ನಂಪೇಟೆ, ವಿರಾಜಪೇಟೆ, ಶ್ರೀಮಂಗಲ, ಸಿದ್ದಾಪುರ, ಮೂರ್ನಾಡು ವಿದ್ಯುತ್ ಉಪಕೇಂದ್ರಗಳಲ್ಲಿ ಸಂಬಂಧಪಟ್ಟಂಗೆ ಸುಮಾರು ಕಡೆ ಕರೆಂಟ್ ಇರದಲೇ ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿದಳು. ಮಡಿಕೇರಿ ಪೇಟೆನ ಲಯನ್ ಸಂಸ್ಥೆನ ಸಭಾಬಾಡಿಲಿ ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಹೊಸ ಪದಾಧಿಕಾರಿಗಳ ಪದಗ್ರಹಣ ಉದ್ಘಾಟನಾ ಜಂಬರ ನಿನ್ನೆ ನಡೆದು. ಈ ಹೊತ್ತಲ್ಲಿ ಜಂಬರನ ಉದ್ಘಾಟನೆ ಮಾಡಿದ ವಕೀಲರಾದ ಎಂಎ ನಿರಂಜನವು ಮಾತಾಡಿ, ಭಾಷೆಯೊಟ್ಟಿಗೆ ಸಂಸ್ಕೃತಿ ಅಳೆದು ಹೋಗ್ತಿದ್ದು ಮಕ್ಕ ಓದುವ ಅಭ್ಯಾಸ ಬೆಳೆಸಿಕೊಂಡರೆ ಭಾಷೆ ಮತ್ತು ಸಾಹಿತ್ಯ ಕ್ಷೇತ್ರ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಕೆ ಸಾಧ್ಯ ಅಂತ ತಿಳಿಸಿದ್ದು. ವಿದ್ಯಾರ್ಥಿಗ ಶಾಲಾ ಕಾಲೇಜು ಮಟ್ಟದಲ್ಲೇ ಸಾಹಿತ್ಯದ ಮೇಲೆ ಪ್ರೀತಿ ಆಸಕ್ತಿ ಬೆಳೆಸಿಕೊಳ್ಳೋಕ್ಕೂ ಕನ್ನಡದ ಜೊತೆಗೆ ಇಂಗ್ಲಿಷ್ ಭಾಷೆ ಜ್ಞಾನ ಸಹ ಮುಖ್ಯ ಅಂತ ತಿಳಿಸಿದ್ದು. ಈ ಹೊತ್ತಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಎಂಪಿ ಕೇಶವ ಕಾಮತ್, ತಾಲೂಕು ಅಧ್ಯಕ್ಷರಾದ ಅಂಬಿಕಲ್ ನವೀನ್ ಸೇರಿದಂಗೆ ಮುಖ್ಯ ಪಟ್ಟವು ಹಾಜರಿದ್ದು. ಪೊಲೀಸ್ ಇಲಾಖಾ ಸಭಾವಾಡಿಯಲ್ಲಿ ನಿನ್ನೆ ನಡೆದ ಸಮಾಲೋಚನಾ ಸಭೆಯಲ್ಲಿ ಮಡಿಕೇರಿ ನಗರದಲ್ಲಿ ಸಂಚಾರಿ ವ್ಯವಸ್ಥೆನ ಇನ್ನೂ ಶಿಸ್ತುಬದ್ಧಾಗಿ ಮಾಡಿಕೆ ಪೊಲೀಸ್ ವರಿಷ್ಠಾಧಿಕಾರಿ ಎಂಎ ಅಯ್ಯಪ್ಪವು ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆ ಚರ್ಚಿಸಿದ್ದು. ನಗರಸಭೆ ಅಧ್ಯಕ್ಷೆ ಅನಿತಾ ಪೂವಯ್ಯ ಭಾಗವಹಿಸಿ ಮಾತಾಡಿ, ನಗರದ ಬೇರೆ ಬೇರೆ ಕಡೆ ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆಗಾಗಿ ಟೆಂಡರ್ ಕರೆದಿದ್ದು ಸರಿಯಾದ ದರ ಸಿಕ್ಕದಿರುವುದರಿಂದ ಮುಂದೂಡಲಾತು ಅಂತ ಹೇಳ್ದು. ಜಿಲ್ಲಾ ಚೇಂಬರ್ ಮಾಜಿ ಅಧ್ಯಕ್ಷ ಜಿ ಚಿದ್ವಿಲಾಸವ್ ಮಾತಾಡಿ, ಮಡಿಕೇರಿ ಪಾಟೀಲಿ ಪ್ರಮುಖ ರಸ್ತೆಗಳಲ್ಲಿ ಸಿಗ್ನಲ್ ದೀಪಗಳು ಕೆಟ್ಟು ಹೋಗಿದ್ದು ಈ ಬಗ್ಗೆ ಕ್ರಮ ತಗಣಿಕೆ ಸಲಹೆ. ಹಂಗೆ ಪಾರ್ಕಿಂಗ್ಗೆ ಗುರುತಿಸಿದ್ದು ಸಿಪಿಸಿ ಜಾಗಲಿ ವ್ಯವಸ್ಥೆ, ರಸ್ತೆಗಳಲ್ಲಿ ಶಾಶ್ವತವಾಗಿ ನಿಂತಿರೋ ವಾಹನಗಳ ತೆಗೆದು ಸೇರಿದಂಗೆ ಬೇರೆ ಬೇರೆ ಸಂಚಾರಿ ವ್ಯವಸ್ಥೆ ಬಗ್ಗೆ ಕಟ್ಟುನಿಟ್ಟಿನ ಕ್ರಮಗಳನ್ನ ತಗಣಿಕೆ ಸಲಹೆ ನೀಡಿದ್ದು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸಮಯ 7 ಗಂಟೆ ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು.

ಅದಕ್ಕೆ ಒಂದು ಶಾಸ್ತ್ರೀಯ ಕಟ್ಟನ್ನ ತಂದುಕೊಟ್ಟು ಸಂಗೀತ ಕಲೆಯ ದರ್ಜೆಯನ್ನು ಕೊನೆವರೆಗೂ ಕಾಯ್ದುಕೊಂಡು ಬರುವುದರಲ್ಲಿ ವಿಜ್ಞಾನ ಸಂಗೀತ ಕಲೆ ವಿಶೇಷವಾದ ಪಾತ್ರವನ್ನು ವಹಿಸುತ್ತೆ. ಇಲ್ಲಿ ಸಂಗೀತ ಕಲಾ ಕ್ಷೇತ್ರದಲ್ಲಿ ವಿಜ್ಞಾನಕ್ಕಿರಬೇಕಾದ ಸ್ಥಾನಮಾನದ ಬಗ್ಗೆ ನಮಗೆ ಸರಿಯಾದ ಅರಿವು ಇರಬೇಕಾದದ್ದು ತುಂಬಾ ಅವಶ್ಯಕ ಅಂತ ಹೇಳ್ತವೆ. ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಸಂಗೀತದಲ್ಲಿ ಧ್ವನಿ ನಾದ ಅದರ ಪ್ರಕೃತಿ ತಾಳ ಮತ್ತೆ ಪರಿಣಾಮಗಳನ್ನು ಕುರಿತು ವಿವೇಚಿಸುವುದು ವಿಜ್ಞಾನವಾದರೆ ಮನಸ್ಸಿನಲ್ಲಿ ಭಾವನೆಗಳನ್ನು ಪರಿಣಾಮಕಾರಿಯಾಗಿ ಅಭಿವ್ಯಕ್ತಪಡಿಸುವುದು ವ್ಯಕ್ತಿಕಾರರ ಪ್ರತಿಭೆಯಿಂದ ಆ ನಾದವನ್ನ ತಮ್ಮ ಮನೋಧರ್ಮಕ್ಕೆ ಅನುಗುಣವಾಗಿ ಉಪಯೋಗಿಸಿಕೊಳ್ಳುವುದೇ ಕಲೆ ಅಂತ ಹೇಳ್ತಾರೆ. ಈಗ ಸಂಗೀತ ಅನ್ನೋದೇನಿದೆ, ಈ ಕೊರೋನಾ ಅನ್ನೋ ಒಂದು ಮಹಾಮಾರಿಯಿಂದ ಅದು ಆಲ್ಮೋಸ್ಟ್ ಈಗ ಎಲ್ಲಾ ಕಡೆ ಸ್ಟಾಪ್ ಆಗಿದೆ ಅಂತಾನೆ ಹೇಳ್ಬೋದು. ಎಷ್ಟೋ ಜನರಿಗೆ ಹಲವಾರು ಸಂಗೀತ ಇವಾಗ ಮೇಲ್ ಬರೋ ಎಲ್ಲಾ ಸಂಗೀತಗಾರರಿಗೂ ಅದು ಒಂಥರ ಅಡೆತಡೆ ಆಗ್ಬಿಟ್ಟಿದೆ. ಈಗ ಅದನ್ನ ಹೆಂಗ್ ಮುಂದುವರಿಸ್ತಿದ್ದಾರೆ, ಅದನ್ನ ನಿಲ್ಲಬಾರ್ದು ಅಂತ ಹಲವಾರು ಕಲಾವಿದರು ಪ್ರಯತ್ನ ಪಟ್ಟು ಅದನ್ನ ಆನ್ಲೈನ್ ಮುಖಾಂತರನು ಮೊಬೈಲ್ಗಳು ಇವಾಗ ವಿಜ್ಞಾನ ಎಷ್ಟು ಮುಂದುವರೆದಿದೆ ಅನ್ನೋದಂದ್ರೆ ಈ ಮೊಬೈಲ್ ಮೂಲಕ ಅದನ್ನ ಮುಂದುವರಿಸ್ತಾ ಇದ್ದಾರೆ. ಆ ಆಪ್ ಕೆಲವೊಂದು ಆ್ಯಪ್ಗಳಾಗಲಿ ಅದನ್ನ ಮುಖಕ್ಕೆ ಮುಖ ಕೊಟ್ಟು ಹೇಳಲಿಕ್ಕಾಗದೇ ಇದ್ರೂ ವಿಡಿಯೋ ಕಾಲ್ಗಳ ಮುಖಾಂತರ ಅದನ್ನ ಮುಂದುವರಿಸ್ತಾ ಇದ್ದಾರೆ. ಎಷ್ಟೋ ಜನ ಮಕ್ಕಳು ಪಾಪ ಇವಾಗ ಶಾಲೆಗಳಿಗೆ ಹೋಗ್ಲಿಕ್ಕೂ ಆಗ್ತಾ ಇಲ್ಲ ಅನ್ನೋದು ಒಂದು ಪರಿಸ್ಥಿತಿಯಲ್ಲಿದ್ದಾಗ ಅವ್ರನ್ನ ಸಂಗೀತವನ್ನ ನಿಲ್ಲಿಸಬಾರ್ದು ಅನ್ನೋ ಕಾರಣಕ್ಕೆ ಆನ್ಲೈನ್ ಮುಖಾಂತರ ತಗೋತಿದ್ದಾರೆ. ಹಲವಾರು ವೇದಿಕೆಗಳು ಇವಾಗ ನಿಂತು ಹೋಗ್ಬಿಟ್ಟಿದೆ. ಇವಾಗ ವೇದಿಕೆಗಳು ಸಿಗ್ತಾ ಇಲ್ಲ ಅನ್ನುವಾಗ ಆನ್ಲೈನ್ಗಳಲ್ಲೇ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡಿ ಒಂದಷ್ಟು ಅವರಿಗೆ ಪ್ರೋತ್ಸಾಹವನ್ನು ನೀಡಲಿಕ್ಕೆ ಕೊಡ್ತಾ ಇದ್ದಾರೆ. ಈ ಅನ್ನೋದು ಈ ವಿಜ್ಞಾನ ಅಷ್ಟು ಮುಂದುವರೆದಿದೆ ಅಂತ. ಇವಾಗ ಹಳೆ ಕಾಲದಲ್ಲಿ ಏನು ರೇಡಿಯೋ ಅಂತ ಇತ್ತು, ಎಷ್ಟೋ ಮನೆಗಳಲ್ಲಿ ಅದು ಇವಾಗ ಬಳಕೆ ಎಲ್ಲ ಇಲ್ಲ. ಆದ್ರಿಂದ ಈಗ ಅದನ್ನ ರೇಡಿಯೋ ನಿಲ್ಲಬಾರ್ದು ಅಂತಾನು ಇವಾಗ ಹಲವಾರು ಆ್ಯಪ್ಗಳನ್ನ ಮಾಡಿದ್ದಾರೆ. ಅದು ಮೊಬೈಲಲ್ಲೂ ಕೇಳ್ಬೋದು. ಇವಾಗ ಬೆಂಗಳೂರು ಅಂತ ಸಿಟಿಗಳಲ್ಲಿ ಹೋಗ್ತಾ ಬರ್ತಾ ಕಾರ್ಗಳಲ್ಲಾಗಿರ್ಬೋದು ಅಥವಾ ಮೊಬೈಲಲ್ಲೇ ಹಲವಾರು ಸಲ ಅದನ್ನ ಕೇಳ್ತಾರೆ. ಹಿಂಗೆ ವಿಜ್ಞಾನ ಅನ್ನೋದು ನಿಂತಿಲ್ಲ, ಅದೂ ಮುಂದುವರಿತದೆ. ಕಲೆ ಸಂಗೀತಗಳು ನಿಂತಿಲ್ಲ, ಅದೂ ಮುಂದುವರಬೇಕಂತ ಅದನ್ನೂ ಮುಂದುವರಿಸ್ತಾ ಇದ್ದಾರೆ ಅನ್ನೋದು ಒಂದು ಧನಾತ್ಮಕ ಆಲೋಚನೆ ಅಂತ ಹೇಳ್ಬೋದು. ಹೀಗೆ ಸಂಗೀತ ಕಲೆ ಮತ್ತೆ ವಿಜ್ಞಾನಗಳು ನಮ್ಮ ಸುಂದರ ಸಮನ್ವಯ ಸ್ವರೂಪವಾಗಿದ್ರೂ ಮೂಲತಃ ಅದು ಕಲೆಯಾಗಿ ಒಂದು ಅಂಶವನ್ನ ಮಾತ್ರ ಮರೆಯುವಂತಿಲ್ಲ ಅಂತ ಹೇಳ್ತೇವೆ. ಧನ್ಯವಾದಗಳು. ದೀಪಾ ಭಟ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಮಹಾವಿದ್ಯಾಲಯದಲ್ಲಿ ಓದ್ತಾ ಇರುವಂತಹ ಈಶ್ವರ್ ಹುದ್ದಾರ್ ಅನ್ನೋ ಒಬ್ಬ ವಿದ್ಯಾರ್ಥಿ, ಇವರು ತಮ್ಮ ಅನಿಸಿಕೆಗಳನ್ನ ಹೇಳ್ತಾರೆ, ಅದ್ರ ಜೊತೆಗೆ ಇವರೊಬ್ಬ ಪಿಟೀಲು ವಾದಕರು ಸಹ ಆಗಿದ್ದಾರೆ. ಸೊ ಈಗ ನಿಮ್ ಮುಂದೆ ಈಶ್ವರ್ ಹುದ್ದಾರ್ ಅವರು ತಮ್ಮ ಒಂದೆರಡು ಅನಿಸಿಕೆಗಳನ್ನ ಹೇಳ್ಬಯಸ್ತಾರೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಈಶ್ವರ್ ಸುಶೀಲ್ ಹುದ್ದಾರ್. ನಾನು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ದೊಡವಾಡ ಎಂಬ ಪುಟ್ಟ ಗ್ರಾಮದವನು. ನಾನು ಧಾರವಾಡದಲ್ಲಿ 3ನೇ ವರ್ಷ ಸಂಗೀತ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನಾನು ಹಿಂದಿ, ಮರಾಠಿ ಹಾಗೂ ಇಂಗ್ಲಿಷ್, ಕನ್ನಡ ಭಾಷೆಯಲ್ಲಿ ಕವನ ಸಾಹಿತ್ಯವನ್ನು ರಚಿಸುವುದು ನನ್ನ ಹವ್ಯಾಸ. ಸಣ್ಣವಿದ್ದಾಗಿಂದ ನಾನು ಸಾಹಿತ್ಯ ಬರೆಯೋದು, ಸಾಂಗ್ಗಳನ್ನ ನಾನು ಹಾಡುವುದು, ಮತ್ತೆ ಸಾಕಷ್ಟು ಡ್ರಾಮಾಗಳನ್ನ ನಾನೇ ನೋಡುವುದು. ಅವರಂಗೆ ನಾನು ಕೂಡ ಒಬ್ಬ ಸಾಹಿತಿ ಆಗಬೇಕು, ನಾನು ಕೂಡ ಒಬ್ಬ ಡ್ರಾಮಾ ಆರ್ಟಿಸ್ಟ್ ಆಗಬೇಕು. ಈ ರೀತಿ ನಾನು ಸಾಕಷ್ಟು ಕನಸುಗಳಿದ್ದೆವು. ನಮ್ಮ ಮನೆಯಲ್ಲಿ ಕೂಡ ಸಾಕಷ್ಟು ನಮಗೆ ಪ್ರೋತ್ಸಾಹ ಇತ್ತು. ಸಾಹಿತ್ಯ 4 ಜನರ ಮುಂದೆ ಬರಬೇಕಾದ ಕಾರಣ ಸಂಗೀತ. ಸಾಹಿತ್ಯ ಇಲ್ಲದ ಸಂಗೀತ ಇಲ್ಲ, ಸಂಗೀತ ಇಲ್ಲದ ಸಾಹಿತ್ಯ ಇಲ್ಲ. ಇದೇ ರೀತಿ ನೀನು ಒಬ್ಬ ಸಂಗೀತಗಾರಾಗು, ಸಾಹಿತಿಗಾರಾಗಂತ ಅವ್ರ ಹಂಗೆ ಹೇಳಿದರು. ಅವ್ರ ಅಂದಂಗೆ ನಾನಾದರೂ ಕೂಡ ಈಗ ಬೆಳೆದು ಬಂದೀನಿ. ಇದಕ್ಕೆಲ್ಲ ಕಾರಣ ನಮ್ಮ ಪಂಡಿತ್ ಪುಟ್ಟರಾಜ ಕವಯರ ಅವರ ಜರ ಆಶೀರ್ವಾದ. ನಮ್ಮ ಅಜ್ಜರು ಗಣಿತ ಮತ್ತು ಇಂಗ್ಲಿಷ್ ಮಾಸ್ತರ್ ಆಗಿತ್ತು. ಅವರು ಶೇಗುಣಿ ಕೌಂಡಕೋಪ ನಾಗನೂರು ಇನ್ನೂ ಸಾಕಷ್ಟು ಹಳ್ಳಿ ಊರಾಗ ಅವರು ಕೂಡ ಶಿಕ್ಷಕರಾಗಿ ಎಷ್ಟೋ ವಿದ್ಯಾರ್ಥಿಗಳನ್ನ ಇಂಜಿನಿಯರ್ ಡಾಕ್ಟರ್ ಆಗ್ಯಾರು. ಅಜ್ಜವರಿಗೆ ನಾನು ಪ್ರಥಮ ಮೊಮ್ಮಗನಾಗಿ ಹುಟ್ಟಿದ ನಂದು ಕೂಡ ಒಂದು ಪೂರ್ವ ಜನ್ಮದ ಪುಣ್ಯನ ಐತಿ. ಹಿಂಗಾಗಿ ಇದುವರೆಗೆ ಶಾಯರಿಗಳನ್ನು ಬರೆದಿರೋದು ಕನಿಷ್ಠ ಒಂದು 50 ಶಾಯರಿಗಳು ಬರೆದಿದ್ದೀನಿ. ಅದರಲ್ಲಿ ಹಿಂದಿಯಲ್ಲಿ ಒಂದು 20 ಶಾಯರಿ ಬರೆದಿದ್ದೀನಿ. ಆದರೆ ನಾನು ಜನಪದ ಸಾಂಗ್ಗಳನ್ನ 100-30ಕ್ಕಿಂತ ಜಾಸ್ತಿನೇ ಬರೆದಿದ್ದೀನಿ. ಇಂಗ್ಲಿಷ್ನಲ್ಲಿ ಕೂಡ ಸಾಕಷ್ಟು ಶಾಯರಿಗಳನ್ನು ಮತ್ತು ಅದರಲ್ಲಿ ರೈಮ್ಸ್ ಅಂತ ಕರೀತಾರೆ, ರೈಮಿಂಗ್ ವರ್ಡ್ಸ್ ಅಂತ. ರೈಮಿಂಗ್ ವರ್ಡ್ಸ್ ನಾನು ಜಾಸ್ತಿ ನಾನು ಉಪಯೋಗಿಸೋದು. ಆದರೆ ನನ್ನ ಹತ್ರ ಭಾಳ ಇದಾವೆ ಶಾಯರಿಗಳು. ನಮ್ಮ ಕನಸಿಗೆ ನಮ್ಮದೇ ಮಾತು ಎಂಬ ಕಾರ್ಯಕ್ರಮದಲ್ಲಿ ನಾವು ಇದ್ದೀವಿ. ಈ ಶಾಯರಿ ನಾನು ಬರೆದಿರೋದು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಸಾಹಿತಿ ಅವರ ಮೇಲೆ. ಮುಂಜಾವು ಮಂಜಿನ ಹೊನೆಯಲ್ಲಿ ಕವನದ ದಾರಿಯಲ್ಲಿ ನಾನು ನಡೆದು ಬರುವಾಗ ಸಾಧನ ಕೇರಿ ಕಂಡೆ. ಮುಂಜಾವು ಮಂಜಿನ ಹನಿಯಲ್ಲಿ ಕವನದ ದಾರಿಯಲ್ಲಿ, ಮುಂಜಾವು ಮಂಜಿನ ಹನಿಯಲ್ಲಿ ಕವನದ ದಾರಿಯಲ್ಲಿ ನಡೆದು ಬರುವಾಗ ಸಾಧನ ಕೇರಿ ಕಂಡೆ. ಕವಿ ಹೃದಯದ ಜನಪದ ಸಾಹಿತ್ಯ ಬೇಂದ್ರೆ ಅವರ ಸ್ವಗೃಹದಲ್ಲಿ ಜನಪದ ಸಾಹಿತ್ಯ ಕೊಂಡುಂಡೆ. ಕವಿ ಹೃದಯದ ಜನಪದ ಸಾಹಿತ್ಯ ಬೇಂದ್ರೆ ಅವರ ಸ್ವಗೃಹದಲ್ಲಿ ಜನಪದ ಸಾಹಿತ್ಯ ಕೊಂಡುಂಡೆ. ಇವರಂತೆಯೇ ನಾನು ಒಬ್ಬ ಲೇಖಕನಾಗಿ ಸಾಹಿತಿಯಾಗಿ ಬೇಂದ್ರೆಯವರ